ಬಸವರಾಜ್ ರಾಣಗಟ್ಟಿಯವರ ತೋಟದೊಳಗಿದ್ದೀವಿ. ರಾಣಗಟ್ಟಿಯವರ ತೋಟದ ವಿಶೇಷತೆ ಏನು ಅಂತಂದ್ರೆ, ಅವರು ಒಬ್ಬ ಪ್ರಗತಿಪರ ರೈತರಾಗಿ ಅನುಭವಗಳನ್ನು ಇಟ್ಕೊಂಡು ಅವರು ಇವತ್ತಿನ ದಿವಸ ಡ್ರ್ಯಾಗನ್ ಫ್ರೂಟ್ ಅನ್ನುವಂಥದ್ದು ಬರ್ತಾ ಇದೆ ಇತ್ತೀಚಿನ ದಿವಸದೊಳಗೆ. ಅದನ್ನು ಮೊದಲು ಅಧ್ಯಯನ ಮಾಡಿ ತಮ್ಮ ಹೊಲದೊಳಗೆ ಅದನ್ನು ಬೆಳೆದು ಸದ್ಯಕ್ಕೆ ಇತರರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ಅವರ ಅನುಭವ ಸಾಕಷ್ಟಿದೆ. ಅವರು ಯಾವ ರೀತಿ ಈ ಡ್ರ್ಯಾಗನ್ ಹಣ್ಣುಗಳನ್ನು ವಿಜಯಪುರ ಜಿಲ್ಲೆಗೆ ತಂದರು, ಯಾಕೆ ತಂದರು, ಅವರ ಉದ್ದೇಶ ಏನಿತ್ತು, ಮತ್ತು ಯಾವ ರೀತಿ ಅವರಿಗೆ ಈ ಹಣ್ಣಿನಿಂದ ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನು ನಾವು ಇವತ್ತಿನ ನಮ್ಮ ಊರು ರತ್ನಾಪುರ ತಾಲೂಕು ತಿಕೋಟ ಜಿಲ್ಲಾ ಬಿಜಾಪುರದವ್ರು ನಾವು. ಈಗಾಗಲೇ ನಾವು ಈಗ ನೌಕರಿ ಮಾಡ್ಕೋತಾ ಹುಟ್ಟ ನಾವು ಅಗ್ರಿಕಲ್ಚರ್ದಾಗ ಮಾಡ್ಕೋತ ಬಂದಿವ್ರಿ. ನೌಕರಿ ಅಥವಾ ಅಗ್ರಿಕಲ್ಚರ್ ಎರಡು ಮಾಡ್ಕೋತ ಬಂದಿದ್ದೀವಿ. ದ್ರಾಕ್ಷಿ ದಾಳಿಂಬೆ ಬಾರಿ ಗಿಡ ಮಾಡಿ ನಾವು ಅಲ್ಲಿ ಸಾಕಷ್ಟು ಲುಕ್ಸಾನಾಗಿ ಒಂದು 30 ಲಕ್ಷ ತನಕ ಲಾಸೂ ಆಗಿದ್ದೀವಿ. ಸರ್ವಿಸಿನಾಗ ಸೆಟ್ ಆಗಲಿಲ್ಲ. ಈಗ ಇದ್ರ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಗೋಂದಲವಾಡಿ ಒಳಗೆ ನಮ್ಮ ಮಹಾರಾಷ್ಟ್ರದೊಳಗೆ ಸ್ವಲ್ಪ ಮಾಹಿತಿ ಕೊಟ್ಟರು ಅವರು. ಇದು ಒಂದು ಸ್ವಲ್ಪ ಕಿವ್ಯಾಗ ಹಾಕಿಕೊಡ್ಲೆ ನಾವು ಒಂದು ವರ್ಷದೊಳಗೆ ಒಂದು 4-5 ಫಡ ಸಿಕ್ಕರು ಆ ಟೈಮ್ದಾಗ 5 ವರ್ಷದಿಂದ. ಆ 4-5 ಫಡದೊಳಗೆ ನಾವು ತಿರುಗಾಡಿ ಅದ್ರ ಬಗ್ಗೆ ಮಾಹಿತಿ ತೊಗೊಂಡ ನಮ್ಮಲ್ಲಿ ಬೆಳೀಲಕ್ಕೆ ಬರ್ತತಿ ಅನ್ನೋದು ನಾವು ಪೂರಾ 100 ಕ್ಕೆ 100 ಮನವರಿಕೆ ಆತ್ರಿ. ನಮ್ಮದು ನೀರು ಒಟ್ಟೆ 1/2 ಇಂಚ್ ನೀರು ಬೋರಿಂದ 400 ಪೂರ ಐತಿ. ಅವ್ರು ಒಂದು ಸ್ವಲ್ಪ ಕೊಟ್ಟ ಕೂಡಲೇ 1/2 ಇಂಚಿನಾಗ ನಾವು ಡ್ರ್ಯಾಗನ್ ಬೆಳೀತೀವಿ ಅನ್ನೋದು ಸಂಪೂರ್ಣ ಅವ್ರ ಕಡೆ ಮಾಹಿತಿ ಸಿಕ್ಕಿ ನೀರಿನೊಳಗೆ ಪೂನೆ 2 ಎಕರೆ ನಾವು ಬೆಳೀಲಕ್ಕೆ ಚಾಲು ಮಾಡೀವ್ರಿ. ಈಗ 5 ವರ್ಷ ಆತ್ರಿ ಈಗ ನಾವು ಬೆಳೆಯಲಕ್ಕತ್ತಿ. ಇದ್ರೊಳಗೆ ಒಂದು ವೈಟ್ ಬರ್ತದೆ, ಒಂದು ಕೆಂಪು ಬರ್ತದೆ, ಈಗ ಜಂಬು ರೆಡ್ ಅಂದು ಬಂದದ್ರಿ. ಹಿಂಗಾಗಿ ನಾವು ವೈಟ ಲೇಬರ್ ಕಡಿಮೆ ಆಗ್ತದೆ, ನೀರು ಕಡಿಮೆ ಆಗ್ತಾವ್ರಿ, ಮತ್ತು ಆ ರೋಗ ರುಜಿನಗಳನ್ನು 99% ರೋಗನೇ ಇಲ್ಲರಿ ಇದು ಕೊಟ್ಟೆ. 100% ಅಂದರೂ ಅಡ್ಡಿಲ್ಲ ರೋಗ ಇಲ್ಲ. ಸ್ವಲ್ಪ ಸ್ವಲ್ಪ ಕೀಟನಾಶಕ ಯಾವ್ರೆ ಸ್ವಲ್ಪ ಇದು ಡ್ರ್ಯಾಗನ್ ನಮಗೆ ಭಾಳ ಸಂತೋಷ ಕೊಟ್ಟದ. ಆರ್ಥಿಕ ಪರಿಸ್ಥಿತಿನ ಭಾಳ ಸುಧಾರಣೆ ಮಾಡಿದ್ರಿ. ಇದಕ್ಕಿಂತ ವರ್ಷನೊಳಗೊಂದು 10 ಹಿಡ್ಕೊಂಡು 12 ಸಲ ಇದು ಕಾಯಿ ಆಗ್ತದ್ರಿ ಸರ್. ವರ್ಷದೊಳಗೆ 12-14 ಸಲ ಕಾಯಿ ಆಗ್ತದೆ. 15 ದಿವಸ ಕಿಟ್ಟಿದ್ದಕ್ಕೆ ರಗಡು ಚಲೋ ಅದ್ರಿ ಸರ್ ಸಾಕಷ್ಟಿಗೆ. ಈಗ ನಿಲಾವದವ್ರು ಬಿಜಾಪುರ ಬೆಳಗಾವ ಕೋಲಾಪುರ ಸಾಂಗ್ಲಿ ಪುನಃ ಮಹಾರಾಷ್ಟ್ರ ತನಕ 100 ಜಿಲ್ಲಾದಾಗ ನಿಲಾವದವ್ರಿ. ಈಗ ಅಲ್ಲಿ ಓ ಸಲ ಹಿಡ್ಕೊಂಡು ದ್ರಾಕ್ಷಿ ದಾಳಿಂಬೆ ತುಂಬಾರು ತೋಟದಾಗ ಬಂದು ಒಯ್ಲೈತಾರ್ರಿ. ಮಾರ್ಕೆಟ್ ಭಾಳ ಸಮಸ್ಯೆಗಳು ಬಂದಾರ ರೇಟ್ ಮಾಡ್ರಿ ಅಂದ್ರೆ ಈ ನಮ್ಮ ನಾರ್ಮಲ್ ರೇಟ್ ಬೆಳೆದಕ್ಕಿಂತ 3 ಪಟ್ಟು ಇನ್ಕಮ್ ಹೆಚ್ಚು ತೋಲೈತಾರ್ರಿ. ಅದ್ರದ್ದು ಮಾಹಿತಿ ತೊಗೊಂಬಂದಿರಿ ನಾವು. ಹಿಂಗಾಗಿ ನಾವು ವೈಟ್ ತೆಗೆದೀಗ ಜಂಬು ರೆಡ್ ಮಾಡೀವಿ ಸರ್. ಈಗ ನೆಕ್ಸ್ಟ್ ಜೂನ್ಗೆ ನಮ್ಮದು ಜಂಬು ರೆಡ್ ಚಾಲು ಆಗ್ತದೆ. ಈ ಡ್ರ್ಯಾಗನ್ ಬೆಳೀಲಕ್ಕೆ ಅಗದಿ ಸೂಕ್ತ ಭಾಳ ಅದ್ರಿ. ಭಾಳ ಆರಾಮ್ ಬೆಳಿಬೋದು, ಸ್ವಲ್ಪ ಸ್ವಲ್ಪ ದಗದ. ಸೊ ಕಸ ತಕ್ಕೊಳ್ಳೋದು, ನೀರು ಬಿಡೋದು, ಯಾವಾಗ್ರ ಸ್ಪ್ರೇ ಮಾಡೋದು ಇಷ್ಟೇ ಅದ್ರೆ ನಮಗೆ ಅನುಕೂಲ ಆದಾಗ ಮಾಡಿಸೋ ವರ್ಷ ಆದಾಯ ಡಬಲ್ ಹಾಕೋತ ಹೊಂಟದ್ರಿ. 1 ಎಕರೆದಾಗ ಫಸ್ಟಿಗೆ ನಾವು 1 ಲಕ್ಷ ಬೆಳೆದೀವಿ, 2ನೇ ವರ್ಷ 3 ಲಕ್ಷ ಬೆಳೆದೀವಿ, 3ನೇ ವರ್ಷ 6 ಲಕ್ಷ ಬೆಳೆದೀವಿ, ಈ ವರ್ಷ ಒಂದು 10 ಲಕ್ಷ ರೂಪಾಯಿ ಇನ್ಕಮ್ ಆಗ್ತದೆ ನಮಗೆ 1 ಎಕರೆದಾಗ. ಮತ್ತು ನಾನು ಈಗ ಹುಟ್ಟ ನಾವು ಅಗ್ರಿಕಲ್ಚರ್ ಬಂದ ಮಾಡ್ಕೋತ ಬಂದವ್ರದೀವಿ. ಅಷ್ಟು ಸರಳ ಐತ್ರಿ ಡ್ರ್ಯಾಗನ. ಇದ್ರ ಸದ್ದ ಇದ್ರ ಮಾಹಿತಿ ತೊಗೊಂಡು ಮಾಡ್ರೆ ಇದು ಭಾಳ ರೈತರಿಗೆ ಭಾಳ ಕೈ ಹಿಡಿತದೆ. ಇದು ಒಳ್ಳೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಕೊಂಡು ಆಗ್ತತಿ. ಈಗ ನಾವು ಇದು ನೌಕರಿ ಮಾಡ್ಕೊತ ಮಾಡೋ ನಮಗೆ 100-200% ಶನ ರೋಗ ರುಜಿನ ಅವು ಇವು ಏನೂ ತೊಂದರೆ ಇಲ್ಲ. ಈ ಪದ್ಧತಿ ಒಳಗೆ ನೀವು ಯಾವುದೇ ರೈತರು ನೀವು ಮಾಡ್ರಿ, ನಿಲಾವು ಅದಾವು ಮತ್ತು ಮೇಲಾಗಿ ಒಯ್ಲಾಯ್ತಾರೆ. ದಾಳಿಂಬ್ರಿ ದ್ರಾಕ್ಷಿ ತುಂಬಾರು ಹೈದರಾಬಾದ್ ಪುಣೆ ಬಾಂಬೆ ಬೆಂಗಳೂರದವರು ತೋಟಕ್ಕೆ ಬಂದಾಗ ಕಟ್ ಮಾಡ್ಕೊಂಡು ಹೋಗ್ಲಾಯ್ತಾರ್ರಿ. ಹಿಂಗಾಗಿ ಇದನ್ನು ಮಾಡೋದ್ರಿಂದ ಚಲೋ ಅದ. ಈಗ ಬರೀ ಒಂದು 1/2 ಇಂಚಿನಾಗ ನಾವು ಇಷ್ಟು ಬೆಳ್ಕೊಂಡಿವಿ. 1 ಇಂಚ್ ನೀರು ಇತ್ತು ಅಂದ್ರೆ ನಾವು 4 ಎಕರೆ ಡ್ರ್ಯಾಗನ್ ಫ್ರೂಟ್ ಬೆಳ್ಯಾಕೆ ಬರ್ತದ ರೀ. ಈ ನಮ್ಮ ಅನುಭವ ನಾವು ನೋಡ್ಕೋತ ಹೋದೀವಿ ರೀ. ಬೇರೆ ಬೇರೆ ಪಡ್ಕೆ ಹೋಗಿದ್ರ ಬಗ್ಗೆ ಮತ್ತೆ ಮಾಹಿತಿ ತೊಗೋತೀವಿ ಅವ್ರ ಕಡೆ ಮಾಹಿತಿ. ಇದು ನೀರಿಂದ ಅಷ್ಟು ಕಡಿಮೆ ಪ್ರಮಾಣದಾಗ ನೀರು ಹತ್ತದ ರೀ. ಇದು ಎಲ್ಲ ಬೆಳೆಗೆ ಬ್ಯಾಸಿ ಒಳಗೆ ನೀರು ಹಚ್ಚತ್ತವ ರೀ. ಇದು ಬ್ಯಾಸಿ ಒಳಗೆ ಕಡಿಮೆ ನೀರು ಹತ್ತದ ರೀ. ಈಗ ನಾವು 3 ದಿವಸಕ್ಕೊಮ್ಮೆ ಒಂದು 4 ದಿವಸಕ್ಕೊಮ್ಮೆ ಒಂದು ತಾಸು ನೀರು ಹಚ್ತೀವಿ. ಬಿಸಿಲು ಹೆಚ್ಚಾಕತ್ತೆ, ನೀರು ಹಂಗೆ ಕಡಿಮೆ ಅದ ರೀ. ಹಿಂಗಾಗಿ ಅಲ್ಲಿ ಉಳಿತಾಯ ಐತಿ, ಮತ್ತು ಲೇಬರ್ಗಳು ಕಡಿಮೆ ಹತ್ತಾರೆ, ಅಲ್ಲಿ ಉಳಿತಾಯ ಐತಿ, ರೋಗಿಂದ ಅನ್ಕ ಹೊಟ್ಟೆ ಟೆನ್ಷನ್ ಇಲ್ಲ. ಹಿಂಗಾಗಿ ಇದು ರೈತರಿಗೆ ಅಂತಲೇ ಭಾಳ ಒಳ್ಳೆಯ ಆದಾಯ ಕೊಡ್ತದ್ರಿ. ಇದು ನಮ್ಮ ಕಡೆ ಎಷ್ಟು ಅನುಭವ ಐತೆ ಅಷ್ಟ. ನೀವು ಯಾವುದೇ ರೈತರಿಗೆ ಅಂತಲೇ ಮಾಡೋಕ್ಕೆ ನೀವು ತಯಾರಾದ್ರಿ ಅಂದ್ರೆ ನಾವು ನಿಮಗೆಲ್ಲ ಸಾಥ ನಿಮಗೆಲ್ಲ ಮಾಹಿತಿ ಕೊಟ್ಕೋತಿರ್ತೀರಿ ಸರ್. ಭಾಳ ಸಂತೋಷ ಆಗ್ತದೆ ರಾಣಗಟ್ಟಿಯವರೇ. ತಾವು ಬೆಳೆದಂಥ ಬೆಳೆಯಲ್ಲಿ ರಾಣಗಟ್ಟಿಯವರು ಹೇಳಿದ್ರು ಈ ಬೆಳೆಗೆ ನೀರು ಭಾಳ ಕಡಿಮೆ ಬೇಕಾಗ್ತದೆ, ಬಿಸಿಲು ಹೆಚ್ಚಾದಂಗೆ ಮತ್ತೆ ಒಳ್ಳೆ ಬೆಳವಣಿಗೆ ಆಗ್ತದೆ ಅನ್ನುವಂಥ ಮಾತು. ಶಾಸ್ತ್ರೀಯವಾಗಿ ಹೇಳಬೇಕು ಅಂತಂದ್ರೆ ಈ ಡ್ರ್ಯಾಗನ್ ಹಣ್ಣು ಏನದ ಇದು ಕಳ್ಳಿ ಜಾತಿಗಾಗಿ ಈ ಬೆಳೆ ಏನದ, ಕಳ್ಳಿಗಳು ಅದು ಬೆಳೆಯುವಂಥದ್ದು ಮರುಭೂಮಿಯೊಳಗೆ ಬೆಳೀತಾವ. ಯಾಕಪ್ಪ ಅಂತಂದ್ರೆ ಅಲ್ಲಿ ನೀರಿನ ಆಸದ ನಮ್ಮ ವಿಜಯಪುರ ಜಿಲ್ಲೆಯೊಳಗೆ ಬಂದಿದೆ. ಅದು ಕೂಡ ಅಗದಿ ಇಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಂಡು ಭಾಳ ಅದ್ಭುತವಾಗಿ ಬೆಳೀತಾ ಇದೆ. ಅದಕ್ಕೆ ಎಲ್ಲಿ ನೀರು ಕಡಿಮೆ ಅದ ಅಲ್ಲಿ ಈ ಬೆಳೆಯನ್ನು ಯಶಸ್ವಿಯಾಗಿ ಇರೋದೊಳಗೆ ದ್ರಾಕ್ಷಿ ನಿಮಗೆ ಭಾಳ ತೊಂದರೆ ಅನ್ನಿಸ್ತು, ದಾಳಿಂಬೆ ಭಾಳ ತೊಂದರೆ ಅನ್ನಿಸ್ತು, ಭಾಳ ಕಷ್ಟದಾಯಕ ಶ್ರಮದಾಯಕ, ಮಾರ್ಕೆಟ್ ಇರಲಿಲ್ಲ ಆ ಟೈಮ್ನೊಳಗೆ. ಆ ಸಂದರ್ಭದೊಳಗೆ ನೀವು ಈ ಒಂದು ರಿಸ್ಕನ್ನು ಹೆಂಗೆ ತೊಗೊಂಡ್ರಿ ಅಂತ? ಸರ್, ಇದನ್ನ ಕೋಲ್ಹಾಪುರ, ಪುಣೆ, ಬೆಂಗಳೂರು, ಬಾಂಬೆದಾಗ ನಿಲ್ಲಾಗ್ತಾವ ಅಂತ ಹೇಳಿ ಮಾಹಿತಿ ಕೊಟ್ಟರು. ಆ ಮಾಹಿತಿ ಒಳಗೆ ನಾವು ಅಲ್ಲಿ ಸೇಲ್ ಒಳಗೆ ಯಾವುದು ಬೆಳೆಯೋಕೆ ಬರುದಿಲ್ಲ ಅನ್ನೋದು ಗುರುತಾಗೆ ನಾವು ಗಪ್ ಕೂತಿದ್ವಿ. ಈ ಡ್ರ್ಯಾಗನ್ ಬರ್ತೈತಿ ಅನ್ನೋ ನಮ್ಗೆ ಮಾಹಿತಿ ಸಿಕ್ಕಮ್ಯಾಗ ನಾವು ಅಲ್ಲೇ ಖುಷಿ ಇರ್ತದೆ. ಆ ಖುಷಿ ಸಲಾಗಿ ನಾವು ಮಾಹಿತಿ ತೊಗೊಂಡು ನಾವು ಡ್ರ್ಯಾಗನ್ ಅರ್ಧ ಇಂಚಿನೊಳಗೆ ನಾವು ಬೆಳೆಯೋಕೆ ಇಷ್ಟು ಆದ್ಮ್ಯಾಗ ಅಲ್ಲಿನ ಮ್ಯಾಗ ಮಾಡಿದ್ವಿ. ಈಗಾಗಲೇ ಈಗ ಬಿಜಾಪುರದಾಗ ನಿಲ ಅದಾವ್ರಿ ಸರ್. ಮತ್ತು ಮೇಲಾಗಿ ಈಗ ಓದ್ ಸಲ ಹಿಡ್ಕೊಂಡ್ರಿ ತೋಟಕ್ಕೆ ಬರ್ಲತ್ತೀರಿ ಸರ್, ಪಾರ್ಟಿಗಳು ಟನ್ನ, ಎರಡು ಟನ್ನ, ಹತ್ತು ಕ್ವಿಂಟಲ, ಐದು ಕ್ವಿಂಟಲ, ನಾಲ್ಕು ಟನ್ನ, ಹಿಂಗೆ ಕಾಯಿ ಕೇಳ್ತಾರೆ ಸರ್. ಫೋನ್ ಹಚ್ಚಿ ಕೇಳಿ ಕೇಳಿ ಬರ್ತಾರೆ. ಹೈದರಾಬಾದ್ ಅವ್ರು ಬರ್ತಾರೆ, ಬೆಂಗಳೂರು ಅವ್ರು ಫೋನ್ ಹಚ್ತಾರೆ ರೀ, ಚೆನ್ನೈದವ್ರು ಸರಳ ಐತ್ರಿ. ಮೊದಲಿನಕಿತ ಅವ್ರ ಮಾಹಿತಿ ಮ್ಯಾಗ ನಾವು ಮಹಾರಾಷ್ಟ್ರ ಮಾರ್ಬೇಕಂತ ಹೆಚ್ಚಿದವರು. ಈಗ ನಾವು ಇಲ್ಲಿ ನಮ್ಮಲ್ಲಿ ಕಾಯಿರೆ ಗುರುತಾಗಲಿ ಅಂತೇಳಿ ನಾವು ಇಲ್ಲೇ ನಮ್ಮ ರೋಡ್ಗೆ ಹೆಚ್ಚು ತೋಟದ ಇಲ್ಲಿ ತೋಟದಾಗ ತೋರಿಸ್ಬೇಕಂತ ನಾವು ಕಾಯಿ ಹೆಚ್ಚಿವಿ ಕಂಟಿನ್ಯೂ ಗಿರಿ. ಹಿಂಗಾಗಿ ನಾವು ದಿವಸ 150 ಕೆಜಿ ಹಿಡ್ಕೊಂಡು 200 ಕೆಜಿ ನಮ್ಮ ತೋಟದಾಗ ಇಲ್ಲೇ ರೋಡಿಗೆ ಹೋಗ್ತಾರೆ ಸರ್. ನಮಗೆ ಆ ಮಾರ್ಕೆಟ್ ನಮಗನಕ ಏಳಷ್ಟು ತಿಂತಿಲ್ಲ. ಆ ಪದ್ಧತಿ ಒಳಗೆ ನಾವು ಅಗ್ದಿ ಖುಷಿದಿಂದ ನಾವು ಅದೀವಿ. ಮತ್ತೋದ್ರಿ ಮತ್ತು ಹೊಟ್ಟೆ ಗ್ಯಾಸ್ ಟ್ರಬಲ್ ಕಡಿಮೆ ಆಗ್ತದ್ರಿ, ಎಲುಬು ಗಟ್ಟಿ ಆಕವ. ಟೋಟಲಿ ಒಳಗೆ ಹೇಳ್ಬೇಕಂದ್ರೆ 19 ರೋಗ ನಿರೋಧಕ ಶಕ್ತಿ ಐತ್ರಿ ಈ ಡ್ರ್ಯಾಗನ್ದೊಳಗೆ. ಈ ಡ್ರ್ಯಾಗನ್ ಹುಟ್ಟಿದ್ದು ಅಮೇರಿಕದಾಗ ರೀ. ಇದು 40 ಆರೋಗ್ಯ ಭಾಳ ಚಲೋ ಅದ್ರಿ. ಈ ಮಕ್ಕಳು ತಿಂದು ಅಂದ್ರೆ ಖಾಯಂ ನಾವು ಡ್ರ್ಯಾಗನ್ ಫ್ರೂಟ್ ತುಂಬ, ಡ್ರ್ಯಾಗನ್ ಫ್ರೂಟ್ ತುಂಬ ಖಾಯಂ ನಮ್ಮಲ್ಲೇ ಕಾಯಿನೂ ಒಯ್ತಾರೆ ರೀ. ಖಾಯಂ ಒಯ್ತಾರೆ ಮಕ್ಕಳ ಸಲಾಗ್ರೆ ಒಯ್ಯತಾರೆ, ತಾವು ತಿಂತಾರೆ, ಹೆಣ್ಮಕ್ಳು ತಿಂತಾರೆ. ಇದು ಯಾವುದೇ ವಯಸ್ಸಿಗೆ ಸಂಬಂಧ ಇಲ್ಲ. ಈ ಕಾಯಿ ತಿನ್ನೋದ್ರಿಂದ ಎನರ್ಜಿ ಹೆಚ್ಚಾಗೋದು ಮತ್ತು ಈ ರೋಗ ಶಕ್ತಿ ಎಲ್ಲ ಹಣ್ಣು ತಿನ್ನೋದ್ರೆ ಮನುಷ್ಯ ಈಗ ಪ್ರತಿಯೊಬ್ಬರಿಂದ ಡ್ರ್ಯಾಗನ್ ಬಗ್ಗೆ ಅಂತ ಹೇಳ್ತಾರೆ ರೀ. ಇನ್ನು ಆನ್ಲೈನ್ದಾಗ ನೀವು ನೋಡ್ಬೋದು 19 ರೋಗ ನಿರೋಧಕ ಶಕ್ತಿ ತೋರಿಸಲಾಗೈತ್ರಿ ಇದಕ್ಕೆ. ಹೀಗಾಗಿ ತಿನ್ನು ಗ್ರಾಹಕರು ಹೆಚ್ಚಾಗ್ಯಾರು. ಮತ್ತು ನಮ್ಮ ತೋಟದಾಗ ದಿವ್ಸಕ್ಕೆ ದಿವಸ ತೆಗೆದು ನಾವು ಫ್ರೆಶ್ ಕಾಯಿ ಕುಡಿದ್ರಿಂದ ಚಲೋ ಮಾಲ್ ಕೊಡ್ತಿದ್ರು. ಕುಡಿದ್ರಿಂದ ಈಗ ಮಂದಿ ನಮ್ಮಲ್ಲಿ ಕಂಟಿನ್ಯೂ ನಮ್ಮಲ್ಲಿ ಒಯ್ಯಲಾಕ ಗ್ರಾಹಕರು ಬರ್ತಿರ್ತಾರೆ ತೋಟಕ್ಕೆ ಸರ್. ಈ ಹಣ್ಣು ತಿನ್ಬೋಕೆ ಸರೋಜರ ಈಗ ತಾವು ಏನು ಶುರು ಮಾಡಿದ್ರಿ ಈ ಕೃಷಿ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ಯಾವ ರೀತಿ ತಾವು ಹೊಲವನ್ನು ತಯಾರು ಮಾಡಿದ್ರಿ, ಮತ್ತು ಏನೇನು ಸಲಕರಣೆಗಳು ಬೇಕಾದವು, ಮತ್ತು ಏನೇನು ಸಾಮಾನು ಬೇಕು, ಅವುಗಳ ಮೇಲೆ ಬೆಳೀತಾ ಇದ್ದಾವ, ಒಂದು ರಿಂಗ್ ಬೇಕು ಅನ್ನುವಂಥ ಮಾತು ಹೇಳಿದ್ರಿ. ಯಾವ ರೀತಿ ಇದೆಲ್ಲ ಸಾಧ್ಯ ಆಯಿತು, ಮತ್ತು ಎಲ್ಲೆಲ್ಲಿಂದ ನೀವು ಇದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಮಾಡಿದ್ರಿ? ಇದು ನಾವು ಆಗಲೇ ಮಹಾರಾಷ್ಟ್ರದ ತಿರುಗಾಡಿ ಮಾಹಿತಿ ತೊಗೊಂಡ ಪ್ರಕಾರ ನಮ್ಮ ಕಂಬ ಇಲ್ಲಿ ಜತ್ತಿ ತಾಲೂಕಿನ ಶೇಗಾವ ಅಂತ ಹೇಳಿ ಶುಕ್ರ ಅವ. ಈಗೆಲ್ಲ ಬಿಜಾಪುರದ ಸಿಗಲಾಗ್ತೇವೆ, ಇಲ್ಲೇ ಸಿಗಲಾಗ್ತೇವ್ರಿ. ನಮ್ಮ ನೆಲ ಎಷ್ಟು ಐತೆ ಎಲ್ಲ ಕಂಪ್ಲೀಟ್ ನಾವು ಎಲ್ಲ 800 ಕಂಬ ಒಂದು 1.25 ಫೂಟ್ ನೆಲದೊಳಗೆ ಹಾಕಿ ಒಂದು 1.5 ಫೂಟ್ ಮಣ್ಣು ಜೆ ಸಿ ಪಿಲಿ ಹಾಕಿದ್ವಿ ರೀ. ಜೆ ಸಿ ಪಿಲಿ ಹಾಕಿ ಡ್ರಿಪ್ ಮಾಡ್ಕೊಂಡು ಈಗ ಹಚ್ಚು ಟೈಮ್ದಾಗ ಬೇಕಾಗ್ತಾವ. ನಾವು ಮಹಾರಾಷ್ಟ್ರದಾಗ ಹೋಗಿ ಪಿಲಿ ಅಗಿ ಸಿಗ್ತಾವ ನಾವು ತೋಟ ನೋಡೋಕೆ ಹೋದಾಗ ಗುರುತಾಗಿತ್ತು ಅಲ್ಲಿ ಅಂತ. ಅಲ್ಲಿ ಹೋಗಿ ನಾವು ಅಗಿ ಖರೀದಿ ಮಾಡ್ಕೊಂಬಂದ ಈ ಅಗಿಗಳನ್ನ ಹಚ್ಚೀವಿ ರೀ. ಮಾಡಿ ಅವರು ಪಾಕೆಟ್ದಾಗ ಹಾಕಿ ಅಗಿ ತಯಾರಾಗಿರ್ತಾವ ರೀ. ಆ ಅಗಿ ತಂದು ನಾವು ಇಲ್ಲಿ ಹಚ್ಕೊಂಡೀವಿ ರೀ. ನಮಗೆಲ್ಲ ಅಗಿ ಸಕ್ಸಸ್ ಆಗ್ಯಾವು, ಫೇಲ್ ಆಗೋದು ಏನು ತೊಂದರೆ ಇಲ್ಲ. ನೀರಷ್ಟು ನಾವು ಬಿಡೋದು, ಕಸ ತೆಗೆದು ಇಷ್ಟು ಮಾಡ್ಕೋತ ಹೋದ. ಇದನ್ನು ಸ್ಥಾಪನೆ ಮಾಡೋದಕ್ಕೆ ಆಮೇಲೆ 1 ವರ್ಷ ಪೂರ್ತಿ ನಿರ್ವಹಣೆ ಮಾಡೋದಕ್ಕೆ ಖರ್ಚು ಎಷ್ಟು ಬರ್ತದೆ, ಮತ್ತು ಮುಂದೆ ಏನು 5 ವರ್ಷಗಳ ಅವಧಿಯೊಳಗೆ ನೀವು ಬೆಳೆದಿರಿ, 1ನೇ ವರ್ಷ 2ನೇ ವರ್ಷ 3ನೇ ವರ್ಷ ಯಾವ ರೀ? ನಾವು ಗೊಬ್ಬರ ಹಾಕೋದು ಮಾಹಿತಿ ಸಿಗಲಿಲ್ಲ. ಅಲ್ಲಿ ನಮಗೆ 1 ಲಕ್ಷ ಇಳುವರಿ ಸಿಕ್ಕದ್ರಿ. ಮತ್ತು ಚಲೋ ಗೊಬ್ಬರ ಹಾಕಿದ್ರೆ 1ನೇ ವರ್ಷ 2.5 ಲಕ್ಷ ತೊಂದರ. ಈಗ ಇಳುವರಿ 1ನೇ ವರ್ಷ 1 ಲಕ್ಷ ಆತು. ನಮ್ಗೆ ಈ ವರ್ಷ 4ನೇ ಪೀಕ್ ಅದ, ಈ ವರ್ಷ ಒಂದು 10 ಲಕ್ಷ ರೂಪಾಯಿ ನಮಗೆ 100% ಆದಾಯ ಸಿಗ್ತದ್ರಿ. ಭಾಳ ಸಂತೋಷ, ಒಳ್ಳೆಯ ಪ್ರಗತಿ ನೀವು ಇದರೊಳಗೆ ಸಾಧಿಸಿದ್ದೀರಿ. ಈಗ ನೋಡ್ರಿ, ಸರ್ಕಾರ ಕೂಡ ಇದನ್ನೇ ವಿಚಾರ ಮಾಡ್ತಾ ಇದೆ, ರೈತರ ಆದಾಯವನ್ನು ಯಾವ ರೀತಿ ನಾವು ಡಬಲ್ ಮಾಡ್ಬೋದು, ದ್ವಿಗುಣ ಮಾಡ್ಬೋದು ಅನ್ನುವಂಥ ಒಂದು ನಿಟ್ಟಿನೊಳಗೆ ತಾವು ಭಾಳಷ್ಟು ಇದರೊಳಗೆ ಸಾಧಿಸಿರಿ ಅಂಥೇಳಿ ಅನ್ನಿಸ್ತದೆ. ಮತ್ತು ರೈತರು ಇಂಥ ಬೆಳೆಯನ್ನು ಮಾಡಿದ್ರೆ ಅವ್ರಿಗೂ ಕೂಡ ಆದಾಯವನ್ನು ಡಬಲ್ ಮೂರು ಪಡೆದ್ರು. ಈ ಡ್ರ್ಯಾಗನ್ ಫ್ರೂಟ್ ದಟ್ಟ ಆರ್ಥಿಕ ಪರಿಸ್ಥಿತಿ ದುಡ್ಡು ಯಾವುದಕ್ಕೂ ಬರುವುದಿಲ್ಲ. ದ್ರಾಕ್ಷಿ ಆದರೂ ಸಾಕಷ್ಟು ಬೆಳೀತಾರೆ, ಆದ್ರೆ ಅದರ 100 ಕೊಬ್ಬರು ಸಕ್ಸಸ್ ಆಕರ್ ರೀ. 100ಗೆ 99. 1ನೇ ವರ್ಷ ಒಂದೇ ವರ್ಷ ಅದ. 1 ವರ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರೆ 25 ಹಿಡ್ಕೊಂಡು 30 ವರ್ಷ ನಾವು ಬತ್ತು ಸರ್ಕಾರಿ ಗೊಬ್ಬರ ಬತ್ತು ಎಲ್ಲ ಹಿಡಿದ ಇಷ್ಟು ನಾವು ಮಾಡ್ಕೊತ ಹೋದೀವಿ ಅಂದ್ರೆ ಈ ವರ್ಷ ನಮಗೆ 10 ಲಕ್ಷ ರೂಪಾಯಿ. ಅದೇನಂತಂದ್ರೆ ಸರ್, ಅದಕ್ಕೆ ರೋಗ ಇಲ್ಲ. ನಾವು ಕಸ ನೀರ ಗೊಬ್ಬರ ಮಾಡಿದೀವಿ ಅಂದ್ರೆ 100-200% ದುಡ್ಡು ಕೊಟ್ಟೆ ಹೋಗ್ತದೆ. ಹಿಂಗಾಗಿದ್ದು ರೈತರಿಗೆ ಇದು ಕೈ ಬಿಡುದಿಲ್ಲ. 100% ರೈತರಿಂದ ಡ್ರ್ಯಾಗನ್ ಅಂತ ಏನೂ ತೊಂದರೆ ಇಲ್ಲ ಇದ್ರಾಗ. ರಣಗಟ್ಟಿ ಅವರ, ಈಗ ತಾವು ಹೇಳಿದ್ರಿ ಭಾಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಯಾವುದೇ ತೊಂದರೆ ಇಲ್ಲ, ಯಾವುದೇ ಕಷ್ಟ ಇಲ್ಲ ಬೆಳೆಯುವಂಥ ಒಂದು ಸಂದರ್ಭದೊಳಗೆ ನಮ್ಮ ಶ್ರಮ ನಾವು ಅಗ್ದಿ ಬದ್ಧತೆಯಿಂದ ಹಾಕಬೇಕಾಗ್ತದೆ. ನಾವು ಏರುಪೇರುಗಳನ್ನು ಭಾಳ ನೋಡ್ತಾ ಇದ್ದೀವಿ, ಸಿಡ್ಲು ಬೀಳುವಂಥದ್ದು, ಆಲಿಕಲ್ಲಿನ ಮಳೆ ಆಗುವಂಥದ್ದು, ಇವೇನು ವೈಪರೀತ್ಯಗಳದಾವ, ವಾತಾವರಣದ ವೈಪರೀತ್ಯಗಳು. ಈ ಬೆಳೆ ಮೇಲೆ ನೀವು ಯಾವ ರೀತಿಯಾಗಿ 5 ವರ್ಷಗಳಲ್ಲಿ ನೋಡಿರಿ, ಹೆಂಗೆ ಇದು ಸ್ಪಂದನೆ ಮಾಡ್ತಾ ಇದೆ ವಾತಾವರಣಕ್ಕೆ ಅನ್ನುವಂಥ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಹಾಂ ಸರ್, ಇದು ವಾತಾವರಣಕ್ಕೆ ಸಂಬಂಧ ಆಗೋದಿಲ್ಲ. ಇದು ತನ್ನ ಪದ್ಧತಿ ಒಳಗೆ ಬೆಳಕೋತ ಬರ್ತೈತಿ. ಮಳೆ ಹೆಚ್ಚತ್ತು ಅಂದ್ರೆ ಬೇರೆ ಬೆಳೆ ತೊಂದರೆ ಆಗ್ತೈತಿ. ಭಾಳ ಅಗದಿ ಇದಕ್ಕೆ ಮಳೆ ಹೆಟ್ಟು ಆ ಹೆಚ್ಚಾಕೈತಿ ಲಾಟ್ ಚಲೋ. ಮತ್ತೆ ಇನ್ನೊಂದು ಬ್ಯಾರೆ ಬೆಳೆಯೊಳಗೆ ಸರ ಬ್ಯಾಸಿ ಒಳಗೆ ನೀರು ಹೆಚ್ಚತ್ತವ. ಈ ಡ್ರ್ಯಾಗನ್ ಫ್ರೂಟ್ಗೆ ಬ್ಯಾಸಿ ಹ್ಯಾಂಗ ಬಿಸಿಲು ಹೆಚ್ಚು ಹೆಚ್ಚು ಬರ್ತದ್ರಲ್ಲ ಕಡಕಕ್ಕೆ ನಮಗೆ ಸ್ವಲ್ಪ ನೀರಿನಾಗ ಬ್ಯಾಸಿ ಒಳಗೆ ಭಾಳ ನೀರು ಹತ್ತು ಅಂತ ಬೆಳಿನ ಅಲ್ರಿ ಇದು. ಬ್ಯಾಸಿ ಹ್ಯಾಂಗ ಬರ್ತದೆ ನೀರು ಕಡಿಮೆ ಅದ. ಮಳೆಗಾಲ ಅಂತ ಮೂರು ದಿವಸ ನಾಲ್ಕು ದಿವಸಕ್ಕೊಂದು ತಾಸು ಅರ್ಧ ತಾಸು ಬಿಡ್ತೀವಿ. ಬ್ಯಾಸಿ ಬತ್ತು ಅಂದ್ರೆ 8 ದಿವಸ 10 ದಿವಸ 15 ದಿವಸಕ್ಕೊಂದು ಅರ್ಧ ತಾಸು ಒಂದು ತಾಸು ಬಿಟ್ಟರೆ ಅನ್ಕ ಸಾಕಾರೆ. ಇನ್ನುಳಿದ ಬೆಳಿಗ್ಗೆ 2 ದಿವಸಕ್ಕ 3 ದಿವಸಕ್ಕೂ ತೊಂದರೆ. ಅಂಥ ಮಳೆ ಬರಲಿ, ಸಿಡ್ಲು ಬಡೀಲಿ, ಗಾರ್ಗಲ್ಲು ಬೀಳಿ, ಏನೇನು ತೊಂದರೆ ಇಲ್ಲ ಸರ್. ಇದು ಇದು ಆರಾಮ್ಸಿರಿ ಬೆಳೀತದೆ, ಏನು ನುಕ್ಸಾನ ಇಟ್ಟ ಏನೂ ಆಗುದಿಲ್ಲ ಸರ್. ಬಸವರಾಜ್ ಅವರ, ಈಗ ನಮ್ಮ ರೈತರು ಇದ್ರ ಬಗ್ಗೆ ಸಲಹೆ ಸೂಚನೆ ಪಡಿಬೇಕು ಅಥವಾ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ರೆ ತಾವು ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನನ್ನ 9. ತಾವು ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾಯಿತು ಅಂದ್ರೆ ಫೋನ್ ಹಚ್ಚಿ ನೀವು ಕೂತು ನೋಡ್ಬೋದು. ನೀವು ಹಚ್ಚೋದು ನಿಮ್ಗೆ ಏನೋ ಮನಸ್ಸಿನ ಪೂರ ಆಸೆ ಆಗಿತ್ತು ಅಂದ್ರೆ ನಮ್ಮ ತೋಟಕ್ಕೆ ಬರ್ರಿ, ಇದ್ರ ಬಗ್ಗೆ ಎಲ್ಲ ನೋಡ್ಕೊರಿ. ಇದ್ರ ಬಗ್ಗೆ ನಾವು ಹೆಂಗೆ ಬೆಳಿಬೇಕು, ಹೆಂಗೆ ಬೆಳೆದಿದ್ದೀವಿ, ಇದ್ರ ಬಗ್ಗೆ ನೀವೆಲ್ಲ ನೂರ್ಕು ನೂರು ನಾವು ಇದ್ರ ಬಗ್ಗೆ ನಿಮಗೆ ನಾವು ಮಾಹಿತಿ ಕೊಡ್ತೀವಿ. ಆಕತಿ ಒಬ್ಬ ರೈತರಿಂದ ನೀವು ಡ್ರ್ಯಾಗನ್ ಮಾಡಿರಿ ಅಂದ್ರೆ 8-10 ಜನ ನಿಮಗೆ ಪರಿಚಯ ಆಗ್ತಾರೆ, ಡ್ರ್ಯಾಗನ್ದವರು ಪರಿಚಯ ಆಗ್ತಾರೆ. ನೀವು ಅಲ್ಲಿ ಹೋಗ್ತೀರಿ, ಅವರು ನಿಮ್ಮಲ್ಲಿ ಬರ್ತಿರ್ತಾರೆ. ಹಿಂಗಾಗಿ ನೀವು ಏನು ತೊಂದರೆ ಆಗೋದಿಲ್ಲ. ಆರಾಮ್ಸಿರಿ ನೀವು ಡ್ರ್ಯಾಗನ್ ಬೆಳ್ಯಕ್ಕೆ ನೀವು ಮನಸ್ಸು ಮಾಡಿರಿ ಅಂದ್ರೆ 100-200% ಸಕ್ಸಸ್ ಆಗಿರೋದು ನಾನು ಆತ್ಮ ಸಾಕ್ಷಿ ಆಗಿದ್ರಿ. ಈಗ ನಾಲ್ಕು ಅನಿಸಿದ್ರಿ ಸರ್, ಅಷ್ಟು ಚಲೋ ಬೆಳೆಯಿದ್ರಿ ಸರ್. ಆತ್ಮೀರೆ ಬಸವರಾಜ ರಾಣಗಟ್ಟಿ ಅವರು ತಮ್ಮ ನಂಬರನ್ನು ಏನು ಹೇಳಿದ್ದಾರೆ, ನಾನು 1439 ಈ ನಂಬರನ್ನು ಸಂಪರ್ಕ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಡಿಬೋದು. ಒಳ್ಳೆಯದು ಬಸವರಾಜ್ ರಾಣಗಟ್ಟಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಏನು ಹೊಸ ಬೆಳೆ ಮಾಡಿದ್ದೀರಿ, ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಸಾಕಷ್ಟು ವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಲ್ಲದೆ ಇವರ ತೋಟವನ್ನು ಸಂದರ್ಶನ ಮಾಡಬಹುದು, ನೋಡಿದವರಂತೂ ಸಂತೋಷ. ಇನ್ನೂ ತನಕ ಯಾರು ನೋಡಿಲ್ಲ, ತಮ್ಮ ಕ್ರಾಸಿಗೆ ಹತ್ತೆ ಇವರ ತೋಟ ಇದೆ. ಇದು ಒಂದು ಅವರಿಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅವರು ಕೆಲವೊಮ್ಮೆ ಮಾರಾಟ ಆಗುವಂಥದ್ದನ್ನು ಅವರು ಹೇಳಿದ್ರೆ ನಮಗೆ ಭಾಳ ಸಂತೋಷ ಆಗ್ತದೆ. ಇಲ್ಲೇ ನಮ್ಮ ಮನೆ ಹತ್ರನೇ, ನಮ್ಮ ಹೊಲದ ಹತ್ರನೇ ನಮಗೆ ಮಾರ್ಕೆಟ್ ಸಿಕ್ತು ಅಂತಂದ್ರೆ ಎಲ್ಲೂ ಓಡಾಡೋದಕ್ಕೂ ಕೂಡ ನಮಗೆ ಬೇಕಾಗಿಲ್ಲ, ಶ್ರಮ ವಹಿಸ್. ಮತ್ತು ಈ ಹಣ್ಣೇನದ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಇದರ ಅವಶ್ಯಕತೆ ಇರೋದ್ರಿಂದ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಅದಕ್ಕೆ ಯಾವುದೇ ಸಮಯದೊಳಗೆ ತಾವು ಇಲ್ಲಿ ಬಂದು ಇದನ್ನು ನೋಡಿಕೊಂಡು ತಮ್ಮ ಕೃಷಿ ಮತ್ತು ತಮ್ಮ ತೋಟವನ್ನು ಕೂಡ ನಾವು ನೋಡಿ ಭಾಳ ಸಂತೋಷ ಆಯಿತು. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ಏನು ತಾವು ಸಂವಾದ ಮಾಡಿದ್ದೀರಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬಸವರಾಜ್ ರಾಣಗಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ 101.8 FM. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚೌಡ್ಕಿ ಪದಗಳು. ತಿಕೋಟಾದ ಗೌರವ ಮಾತರ ಮತ್ತು ತಂಡದವರಿಂದ ಚೌಡ್ಕಿ ಪದಗಳನ್ನು ಕೇಳೋಣ. ಜಾಗ ಪಾವನ ಮಾಡ ಜಾಗದಂಬಾ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ. ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೋಗ ಅಂದ್ರೆ ಸುಮ್ನಿರಿ, ಸಾಕಿನ ಅಲ್ಲ. ನೀ ಕಿಡಕಿ ಹಾಸಿ ಎಲ್ಲಿ ಅಡ್ಕಿ ಉಗುಳಿದಳ ಬಿಡ್ರಿ ಅಂಕಲ್. ಏನೋ ನೋಡಲ್ ಉಗುಳನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ ಅಂತಂದದಕ್ಕ ಸುಮ್ನಾದವ ಪಾಪ ಲಗ್ನಕ್ಕೆ ಹೊಂಟಿದ್ರಂತ. ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೇ ಇಲ್ಲ ಅಂತ ನಮಗ ಅಪ್ಪ ಅತ್ತ ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್? ರೈಟ್ ರೈಟ್. ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ. ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈಜಳ